ಎಲ್ಲ ಮಠಗಳ ಮಠಾಧೀಶರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸುವುದರಿಂದ ಇದೊಂದು ವಿಶೇಷವಾದ ಕೃಷಿ ಮೇಳವಾಗಿರೋದ್ರಿಂದ ತಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಬೇಕಂತ ಮತ್ತೆ ತಮ್ಮೆಲ್ಲರೂ ಕೇಳ್ತೇನೆ. ಇದು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹ ಕೂಡಿರೋದ್ರಿಂದ ಎಲ್ಲರ ಒಳಗೊಂಡ ಒಂದು ಮೇಳವನ್ನು ನಾವು ಇಲ್ಲಿ ಆಚರಿಸಿದ್ವಿ. ಈ ದೃಷ್ಟಿಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದು ನಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಹರಳು ಬೀಜ ಕೃಷಿ ಹಾಗೂ ಎಣ್ಣೆ ವ್ಯಾಪಾರ, ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ರೈತರಾದ ಶ್ರೀನಿವಾಸ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಶ್ರೀನಿವಾಸ್ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀನಿವಾಸ್ ಅವರ. ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಎಕರೆ ಜಮೀನು ಇರೋದು ಶ್ರೀನಿವಾಸ್ ಅವರಿಗೆ? ನಮ್ದು 1 ಎಕರೆ ಇದೆ ಸರ್. 1 ಎಕರೆ ಇದೆ. ನಾವು ಮೆಕ್ಕೆಜೋಳ, ರಾಗಿ, ಹತ್ತಿ, ಮೆಣಸಿನ ಸಸಿ ಮತ್ತೆ ಹಳ್ಕಾಳು ಬೀಜ, ಹಳ್ಳೆಣ್ಣೆ ಮಾಡ್ತಾರಲ್ಲ, ಆ ಸಸಿನೂ ಹಾಕ್ತಿವಿ. ಬದಿ ಬಡ್ಡೆಯಲ್ಲಿ ಹಾಕ್ತಿವಿ. ಅವು ಅದರಲ್ಲೇ ನಾವು ಜಾಸ್ತಿ ಎಣ್ಣೆ ವ್ಯಾಪಾರ ಸರ್ ನಾವು ಮಾಡೋದು. ವಿತ್ತು 1 ಎಕರೆ ಹೊಲನೂ ಇದೆ. ಅದರಿಂದ ನಾವು ಗಾಣಕ್ಕಾಕಿ ಒಣಗಿಸಿ ಬಡಿದು ಅದನ್ನ ಬೇಯಿಸಿ ಮತ್ತೆ ನಾವು ತೈಲವನ್ನು ಹಳ್ಳಿ ಮೇಲೆ ವ್ಯಾಪಾರ ಮಾಡಕ್ ಹೋಗ್ತೀವಿ ಸರ್. ಅಂದ್ರೆ ಹರಳು ವ್ಯಾಪಾರ ನಿಮ್ದು ಮುಖ್ಯ? ಅಂದ್ರೆ ಹರಳೆಣ್ಣೆ ಮಾಡ್ತಕ್ಕಂಥದ್ದು ಮುಖ್ಯ ಆದಾಯದ ಮೂಲ? ಹೌದು ಸರ್, ನಮ್ದು ಅದೇ ವೃತ್ತಿನೇ ನಮ್ದು ಅದೇ ಸರ್, ಹರಳೆಣ್ಣೆ. ಅದನ್ನ ಗಾಣದಲ್ಲಿ, ನಮ್ಮ ಮನೆ ಗಾಣ ಇದೆ, ಆ ಗಾಣದಲ್ಲಿ ಅವನ್ನು ಬಡಿದು ಒಣಗಿಸಿ ಅದನ್ನ ರುಬ್ಬಿ ಮತ್ತೆ 2 ಡಬ್ದಲ್ಲಿ ಹಾಕ್ಬಿಟ್ಟು ಬೇಯಿಸಿ ಅದನ್ನ ಬೆಳಿಗ್ಗೆ ಬಸ್ತು ಅದನ್ನ ಹಳ್ಳಿ ಮೇಲೆ ನಾವು ಹರಳೆ ಎಣ್ಣೆಯನ್ನು ವ್ಯಾಪಾರ ಮಾಡಕ್ ಹೋಗ್ತೀವಿ. ಏನಕ್ಕೋಸ್ಕರ ಈ ಹರಳೆಣ್ಣೆ ಬೆಳೆಯೋದಂದ್ರೆ ಹರಳು ಬೀಜ ಬೆಳೀತಕ್ಕಂಥದ್ದು ಏನಕ್ಕೋಸ್ಕರ ಆಸಕ್ತಿ ಬಂತು? ಅದು ದೇವ್ರ ದೀಪಕ್ಕೆ ಶ್ರೇಷ್ಠವಾದ ಹರಳೆಣ್ಣೆ ಅಂದ್ರೆ ಅದನ್ನ ಯಾವ್ದೇ ಮುಖ್ಯ ಕಾರಣದಲ್ಲಿ ಆ ದೇವ್ರ ದೀಪಕ್ಕೆ ಭಾರಿ ಶ್ರೇಷ್ಠವಾದ ಎಣ್ಣೆ ಸರ್ ಅದು ಹರಳೆಣ್ಣೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ? ಸುಮಾರು 20 ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಾವು ಅದನ್ನು. ಅಂದ್ರೆ ದೇವರಿಗೋಸ್ಕರವಾಗಿ ಅಂತಾನೆ ನಿಮ್ಗೆ ಆಸಕ್ತಿ ಬಂತು ಅಥವಾ ವ್ಯಾಪಾರ ಉದ್ದೇಶಕ್ಕೋಸ್ಕರ ಬಂತು? ವಾಣಿಜ್ಯ ಉದ್ದೇಶಕ್ಕೋಸ್ಕರನು ಅದನ್ನ ಹರಳು ಬೀಜ ಹಾಕ್ಬಿಟ್ಟು ಕ್ವಿಂಟಲ್ಗೆ 4,000-5,000 ರೀತಿಯಲ್ಲಿ ಕೃಷಿಯಲ್ಲಿ ಬೆಳೀತಾ ಇದ್ರು. ಅದನ್ನ ನಮ್ಮ ಮೊದಲನೇ ಪುರಾತನ ಕಾಲದಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಅವರೆಲ್ಲ ಅದನ್ನ ಒಂದು ಗಾಣದ ರೂಪದಲ್ಲಿ ಹಾಕ್ಬಿಟ್ಟು ಅದನ್ನ ಎಣ್ಣೆ ತಯಾರಿಸಿ ನಾವೇನು ರೈತರು ಎಲ್ಲ ನಾಶ ಆಗ್ತೈತೆ, ಎಲ್ಲ ರೇಟು ಜೋಳ ಹಾಕಿರು ರೇಟ್ ಕಮ್ಮಿ, ಮೆಣಸಿನ ಸಸಿ ಹಾಕಿರು ರೇಟ್ ಕಮ್ಮಿ, ಇದನ್ನಾರೆ ನಾವು ವೃತ್ತಿ ಮಾಡಿ ಜೀವನಕ್ಕೆ ಹೊಟ್ಟೆ ಪಾಡಿಗೆ ಏನ್ ಮಾಡೋಣ ಅಂತೇಳಿ ಇದನ್ನ ಅದನ್ನ ಮಾರ್ಕೊಂತ ಬಂದ್ರ ಅದ ಎಣ್ಣೆ ರೂಪದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಸರ್. ಹರಳು ಬೀಜ ಅಂದ್ರೆ ಹರಳು ಗಿಡಗಳನ್ನ, ಆ ಕೃಷಿನ ಯಾವ ರೀತಿ ಮಾಡಿದ್ರಿ, ಆ ಒಂದು ಪದ್ಧತಿ, ಎಲ್ಲಿಂದ ಬೀಜಗಳನ್ನು ತಂದ್ರಿ, ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ, ನಿಮಗೆ ಯಾರು ಇದನ್ನ ಈ ಕೃಷಿ ಮಾಡ್ರಿ ಅಂತ ಯಾರು ನಿಮಗೆ ಸಲಹೆ ಕೊಟ್ಟವರು, ಮತ್ ಯಾವ ರೀತಿ ಸಲಹೆ ಪಡ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದೀರಾ? ಇದು ನಮ್ಮ ತಂದೆಯರು ಹೆಂಗ್ ಮಾಡಿದ್ರು ಅಂದ್ರೆ ಬೇರೆ ಕಡೆಯಿಂದ ಬೀಜ ತಂದ್ರು ಸರ್. ಇಲ್ಲಿ ಚಳ್ಳಕೆರೆ ಅನ್ನದಲ್ಲಿ ಬೀಜ ತಂದ್ರು. ಬೀಜ ತಂದ್ಬಿಟ್ಟು ಬದಿನ ಸಾಲಿಗೆ ಹಾಕ್ಯಂತ ಹಾಕ್ಯಂತ ಹೋದ್ರು. ಅದು ಗೊಬ್ಬರ ಹಾಕ್ಲಿಲ್ರು, ಅದ್ರ ರೀತಿ ಬೆಳೆಯೋದು. ಅದು ಜಾಸ್ತಿ ಗೊಬ್ಬರ ಶೇಖರಣೆ ಮಾಡಿ ಇದು ಮಾಡಿದಾಗ ಇನ್ನು ಫಲವತ್ತಾದ ಗೊಬ್ಬರ ಹಾಕ್ದಂಗೆ ಫಲ ಜಾಸ್ತಿ ಬರುತ್ತೆ ಸರ್. ಅದು ಆದ ನಂತರ ಹಳ್ಳಿ ಕಡೆ ಅಲ್ಲಿ ಇದು ಚೆನ್ನಾಗಲ್ಲ ಅಂತೇಳಿ ಅದನ್ನ ಎಲ್ಲರೂ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಕೃಷಿ ಹೊಲದರ್ ಎಲ್ಲರೂ ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೀಜ ಮಾರ್ಕೆಟ್ ಅಲ್ಲಿ ತಂದು ಈಗ ಅದು ದೊಡ್ಡ ಮಟ್ಟದ ಇಲ್ಲಿದೆ ಸರ್ ಕೃಷಿಯಲ್ಲಿ. ಅಂದ್ರೆ ಹರಳು ಬೆಳೀತಕ್ಕಂಥದ್ದು ದೊಡ್ಡ ಮಟ್ಟದ ಈಗ ಇದಾಗಿರೋದು ಇದೆ ಸರ್. ಈಗ ಮುಂಚೆ 1,000-2,500 ಆ ರೇಂಜ್ ಇತ್ತು ಇದು ಅಳಕಾಳು. ಇವಾಗ 5,000 ರೂಪಾಯಿ ಕ್ವಿಂಟಲ್, 6,000 ರೂಪಾಯಿ ಕ್ವಿಂಟಲ್ ಲೆಕ್ಕಕ್ಕೆ ಐತೆ ಸರ್. ಒಂದೊಂದು ಮನೆಯಲ್ಲಿ ಏನಿಲ್ಲ ಅಂದ್ರೆ 10-11 ಕ್ವಿಂಟಲ್ ತನಕ ಬೆಳೀತಾರೆ ಸರ್ ನಮ್ಮ ದೇವರಹಳ್ಳಿ ಗ್ರಾಮದಲ್ಲಿ. ಅಂದ್ರೆ ಇದನ್ನ ಆಯ್ಕೆ ಹೆಂಗ್ ಮಾಡ್ಕೊಂಡ್ರಿ ನೀವು ಬೀಜಗಳನ್ನ ತಂದು ಬೆಳಿಬೇಕು ಅಂತ? ಅಂದ್ರೆ ಎಲ್ಲಿಂದ ಬೀಜ ತರ್ತಾ ಇದ್ರಿ, ಅದ್ರ ಒಂದು ಪದ್ಧತಿ, ಯಾವ ತರ ನಾವು ಆಯ್ಕೆ ಮಾಡ್ಕೊಳ್ಳೋದು? ಇದು ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ಮತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈಗ ಈ ಮನೆಯಲ್ಲಿ ಹಾಕಿದ ಬೀಜನೇ ಅದನ್ನ ಸಂಘಟಿಸ್ಕೊಂಡು ಅದನ್ನೇ ವೃತ್ತಿ ಮಾಡ್ಕೊಂತ ಮಾಡ್ಕೊಂತ ದೊಡ್ಡತನದಾಗಿ ಬೆಳೀತು. ಅಂದ್ರೆ ಈ ಒಂದು ಹರಳು ಗಿಡಗಳನ್ನ ಹಾಕೋಕ್ಕಿಂತ ಮುಂಚಿತವಾಗಿ ಭೂಮಿನ ಹದಗೊಳಿಸ್ಕೋಬೇಕು, ನೀವು ಎಕರೆ ಗಟ್ಟಲೆ ಇದನ್ನ ಹಾಕಿ ಬೆಳಿತೀನಿ ಅಂತ ಹೇಳಿದ್ರೆ ಆ ಒಂದು ಪದ್ಧತಿ ಬಗ್ಗೆ ಹೇಳುದ ಸರ್? ಅದನ್ನ ಫಸ್ಟ್ ಎಲ್ಲ ಬೇಸೆಯ ಎತ್ತಿನ ಮುಖಾಂತರಲ್ಲಿ ಸಾಲ್ ಮಾಡಿಬಿಟ್ಟು ಅದಕ್ಕೆ ಪಕ್ಕದಲ್ಲಿ ಹತ್ತಿ ಸೊಸೆ ಹಾಕ್ತಾ ಇದ್ರಿ, ರಾಗಿ ಹಾಕಿದ್ರೆ ರಾಗಿ ಹಾಕಿದಾಗ ರಾಗಿ ಬದಿಗೆ ಹಾಕೋದು, ಹತ್ತಿ ಹಾಕಿದ್ರೆ ಹತ್ತಿ ಒಳಗೆ ಹಾಕೋದು, ಮೆಕ್ಕೆಜೋಳ ಹಾಕಿದ್ರೆ ಒಂದು ಹಕ್ಕಡಿ ಮಾಡಿಬಿಟ್ಟು ಸೆಂಟ್ರಿಗೆ ಈ ಅಳಕಾಳನ್ನ ಹಾಕೊಂತ ಹೋಗ್ತಾ ಇದ್ರು ಸರ್. ಒಂದು ಎಕರೆಲಿ ಎಷ್ಟು ಇದು ಸಸಿಗಳು ಅಂದ್ರೆ ಹರಳು ಗಿಡ ನೆಡ್ತೀರ? ಒಂದು ಒಂದ್ ಎಕರೆ ಏನಿಲ್ಲ ಅಂದ್ರೆ ಸುತ್ತ ಬದಿ ಸುತ್ತ ಹಾಕಿದ್ರೆ ಒಂದ್ ಎಕರೆಗೆ ಒಂದು 4-5 kg ಬೀಜ ಆದ್ರೆ ಒಂದ್ ಎಕರೆ ಫುಲ್ ಹಾಕ್ಬಹುದು. ಎಷ್ಟು ಗಿಡ ಹಾಕ್ತವೆ? ಗಿಡ ಸುಮಾರು ಬೀಜ ಎಷ್ಟು ಬೀಜ ಹಾಕ್ತಿವಿ, ಒಂದೊಂದ್ ಬೀಜ ಎರಡೆರಡು ಬೀಜ, ಅದು ಒಂದೊಂದ್ ಬೀಜನೂ ಒಂದೊಂದ್ ಸಸಿ ಬರುತ್ತೆ. ಇದು 4 kg ಏನಿಲ್ಲ ಅಂದ್ರೆ ಹೊಲ ತುಂಬಾ ಫುಲ್ ಅದೇ ಕಾಣುತ್ತೆ ಸರ್. ಅದು ಅಂದ್ರೆ ನೀವು ಎರಡೆರಡು ಬೀಜ ಊರ್ತೀರ, ಒಂದೊಂದ್ ಬೀಜ ಊರ್ತೀರ? ಹಿಂಗ ಹಾಕಂತ ಹೋಗ್ತೀವಿ ಸರ್, ಬದಿಗೆ ಅಲ್ಲೇ ಗುಂಡಿ ತೋಡ್ಬಿಟ್ಟು ಬದಿಗ ಎರಡೆರಡು ಮೂರು 4-4 ಹಾಕಂತ ಹೋಗ್ತಿತ್ತು. ಅದ್ರಲ್ಲಿ ಒಂದ್ ಹೋಗ್ಬಹುದು, ಚೆನ್ನಾಗಿದ್ದ ಬೀಜ ಗಟ್ಟಿ ಇದ್ದಿದ್ ಬೀಜ ಬರುತ್ತೆ, ಒಂದ್ ಸ್ವಲ್ಪ ಜೆಳ್ಳಾಗಿರೋದಾದ್ರೆ ಬರಲ್ಲ. ಯಾವ ವಾತಾವರಣ ಇದಕ್ಕೆ ಸೂಕ್ತ ಅಂತ ಹೇಳ್ತೀರಿ? ಇದಕ್ಕೆ ಸರ್ ಬಿಸಿಲು ಬಹಳ ಬೇಕು, ಇತ್ಲಗೆ ಮಳೆಗಾಲನು ಇರ್ಬೇಕು ಸ್ವಲ್ಪ, ಎರಡು ಸಾಧಾರಣ ಇದ್ರೆ ಅದು ಉತ್ತಮವಾಗಿ ಬೆಳೆ ಬರೋದು. ಈಗ ಮಳೆನೆ ಬಂದ್ರೆ ಎಲ್ಲ ಕೊಂಡ್ಲಗಳ ಬಿದ್ದ್ಬಿಟ್ಟು ಗಿಡ ಸಾಯ್ತವೆ. ಬಿಸಿಲಿತ್ತು ಅಂದ್ರೆ ಅದು ಫಲವತ್ತಾಗಿ ಹರಳು ದಪ್ಪ ಬಂದು ಅದನ್ನ ಒಣಗಿಸ್ಬಿಟ್ಟು ಬಡಿಯಕ್ ಚೆನ್ನಾಗಿರುತ್ತೆ. ಬಿಸಿಲು ವಾತಾವರಣ ಚೆನ್ನಾಗಿ ಸರ್. ಇದು ಎಷ್ಟು ದಿನದ ನಂತರವಾಗಿ ಇದು ಪ್ರಾರಂಭದ ಹಂತದಿಂದ ಹೇಳೋದ್ರೆ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ, ನೆಕ್ಸ್ಟ್ ಏನು ಆ ಒಂದು ಹಂತ ಹೇಳಿ ಸರ್? ಇದು ಹೆಂಗೆ ಅಂದ್ರೆ ಹಾಕಿದ್ದು ಒಂದು 3-4 ವಾರದಲ್ಲಿ ಅದು ಮೊಳಕೆ ಕಾಣುತ್ತೆ. ಮೊಳಕೆ ಕಾಣ ನಂತರ ನಾವೇನು ಗೂಟ ಇಡಲ್ಲ, ಏನು ಇಡಲ್ಲ, ಅದಕ್ಕೆ ತನ್ನಿಷ್ಟಾನೇ ಬೆಳ್ಕಂತ ಹೋಗುತ್ತೆ. ಈಗ ರಾಗಿಗೆ ಗೊಬ್ಬರ ಹೋಗ್ತಾ ಇರ್ತೀವಿ, ಅದೇ ಗೊಬ್ಬರ ಆ ಸೈಡ್ ಅಲ್ಲಿ ಬಿದ್ದಿರುತ್ತೆ, ಅದ್ರ ಮುಖಾಂತರ ಅದು ಬೆಳ್ಕಂತ ಬೆಳ್ಕಂತ ದೊಡ್ಡ ಗಿಡ ಆಗುತ್ತೆ ಸರ್. ಅದಕ್ಕೆ ತಾವೇನು ಎಕ್ಸ್ಟ್ರಾ ಪೋಷಣೆ ಏನು ಮಾಡಲಿಲ್ಲ ಸರ್. ಇದೇನ್ ರಾಗಿಗೆ ಹಾಕ್ತಿವೋ, ಹತ್ತಿಗೆ, ಮೆಕ್ಕೆಜೋಳಕ್ಕೆ ಏನ್ ಈ ತರ ಸಿಂಪಡಣೆ ಮಾಡಿಸ್ತೀವೋ ಆ ಸಿಂಪಡೆಯಲ್ಲಿ ಅವು ಸಹ ದೊಡ್ಡವಾಗ್ಬಿಟ್ಟು ಕಾಯಿ ಗೊಂಚಲು ಗೊಂಚಲು ತರ ಬರ್ತಾವ ಸರ್. ಅಂತಂದ್ರೆ ನಿಮ್ಗೆ ಖರ್ಚಿಲ್ಲದ ದುಡಿಮೆ ಇದು? ಖರ್ಚಿಲ್ಲದ ದುಡಿಮೆ ಸರ್. ಒಟ್ಟಿಗೆ ಆಲ್ಮೋಸ್ಟ್ ಜನ ಮುಂಚೆ ಬಡವರಾಗ್ಲಿ ಯಾರೇ ಆಗ್ಲಿ ಈ ಅಳಕಾಳ್ನ ಕೊಟ್ಬಿಟ್ಟೆ ಎಣ್ಣೆ ತಗೊಳ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಮಳೆ ಜಾಸ್ತಿ ಆಗಿ ಎಲ್ಲಾ ನಾಶ ಆಗಿ ಈಗೆಲ್ಲ ದುಡ್ಡಿಗೆ ಎಣ್ಣೆ ತನ್ನ 200 ರೂಪಾಯಿ, ಈಗ 150 ರೂಪಾಯಿ ಲೀಟರ್, 200 ರೂಪಾಯಿ ಲೀಟರ್ ಆಗಿದೆ ಸರ್ ಇದು ಹಳ್ಳೆ ಎಣ್ಣೆ. ಅಂದ್ರೆ ಇಳುವರಿ ಬಗ್ಗೆ ಮಾತಾಡೋದಾದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಹರಳು ಅಂದ್ರೆ ಗಿಡಕ್ಕೆ ಯಾವ್ಯಾವ ರೋಗಗಳು ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ, ಏನಂತ? ಇದು ತುಂಬಾ ಜಾಸ್ತಿ ಶೀತ ಸಂಪರ್ಣೆ ಇದ್ದಾಗ ಕೊಂಡ್ಲಿ ಹುಳ ಅಂತ ಬೀಳ್ತದೆ ಸರ್. ಈ ಕೊಂಡ್ಲಿ ಹುಳ ಬಿದ್ರೆ ಈ ಫಲವತ್ತಾದ ಎಲೆನು ಚಿಗುರಲ್ಲ ಏನು ಚಿಗುರಲ್ಲ, ಅದ್ನಂಗಾಗಿ ಇದು ಉತ್ತಮ ಶೀತದಗಾಲ ಟೈಮಲ್ಲಿ ರೋಗ ಜಾಸ್ತಿ ಬೀಳುತ್ತೆ. ಅದಕ್ಕೆ ಅವ ಜಾಸ್ತಿ ಬಿದ್ದಾಗ ಅದಕ್ಕೆ ಒಂದು ಔಷಧಿ ಬರುತ್ತೆ, ಅದೊಂದು 50 ಗ್ರಾಮ್ ಹಾಕ್ಬಿಟ್ಟು ಒಂದ್ ಕ್ಯಾನ್ ಸುಮ್ನೆ ಈ ತರ ಫ್ರೈ ಮಾಡಿದ್ರೆ ಅವು ಚೆನ್ನಾಗಿ ಗಿಡ ಇರ್ತಾವೆ ಸರ್. ಔಷಧಿ ಫ್ರೈ ಮಾಡ್ತೀವಿ ನಾವು ಆತರ. ಕೊಂಡ್ಲಿ ಹುಳ ಒಂದ್ ಬಿಟ್ರೆ ರೋಗ ಈ ಅಳಕಾಳ ಸಸಿಗೆ ಯಾವ ರೋಗನೂ ಇಲ್ಲ ಸರ್. ಅದಕ್ಕೆ ಮುಂಜಾಗ್ರತ ಕ್ರಮವಾಗಿ ಏನೇನ್ ಮಾಡ್ಕೋತೀರ? ನಾವೇನೇ ಮುಂಜಾಗ್ರತೆ ಕ್ರಮ ತಂದ್ರು ಅದು ಕೊಂಡ್ಲಿ ಹುಳ ಬಿದ್ದಾಗ ಔಷಧಿ ಫ್ರೈ ಮಾಡ್ಬಿಟ್ರೆ ಆ ಹುಳ ತಕ್ಷಣ ಕಮ್ಮಿ ಆಗುತ್ತೆ. ಕೃಷಿ ಇಲಾಖೆಯಿಂದ ತಗೊಂಡೋಗಿ ಅದಕ್ಕೆ ಫ್ರೈ ಮಾಡ್ತೀವಿ ಸರ್, ಅವಾಗ ಕಮ್ಮಿ ಆಗುತ್ತೆ, ಉತ್ತಮವಾದ ಫಲವನ್ನು ಸಿಗುತ್ತೆ. ಈ ಕೀಟ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಆದ್ರೂ ಇದಕ್ಕೆ ನಿರ್ವಹಣೆ ಇಲ್ಲ ಅಂತೀರ, ಏನಕ್ಕೋಸ್ಕರ ಅದು ಬರುತ್ತೆ ಅಂತ ಹೇಳ್ತೀರ? ಆ ಕೀಟಾಣು ಬರೋದ್ ಯಾವಾಗ ಅಂದ್ರೆ ಸರ್, ಇದು ನಾವು ಫಲವತ್ತಾದ ಗೊಬ್ಬರ ಹಾಕಿರ್ತೀವಲ್ ಸರ್, ಅದು ಇದು ಅವು ಒಂದೇ ಸರಿ ಮಳೆ ಶೀತ ಜಾಸ್ತಿ ಮಳೆ ಬಂದಾಗ ಎಲೆ ಮೇಲೆ ಕುತ್ತು ಕುತ್ತು ಒಂದು ಕೀಟಾಣು ಬೆಳೆದ ತರ ಆಗಿ ಅದು ಒಂಥರ ಕೊಂಡ್ಲಿ ಹುಳ ಟೈಪ್ ಬಿದ್ದ್ ಮಾಡ್ಬಿಟ್ಟು ಸರ್. ಆ ಸಮಯದಲ್ಲಿ ಗಿಡದ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಒಂಥರ ಒಣಗಿರ ಬಾಡಿರ ಮಕ ಇರುತ್ತಲ್ಲ ಆ ತರ ಬಾಡಿ ಇರುತ್ತೆ ಸರ್. ಅವಾಗ ಔಷಧಿ ಸಿಂಪರಣೆ ಮಾಡಿ ಈ ಗೊಬ್ಬರ ಅನ್ನು ಹಾಕಂಗೆ ಅದು ಗಿಡ ಮಗ ಚೆನ್ನಾಗೆ ಕಾಣುತ್ತೆ. ಇಳುವರಿ ಸ್ಟಾರ್ಟ್ ಆಗೋದು ಎಷ್ಟು ದಿನದ ನಂತರವಾಗಿ? ಒಂದು ತಿಂಗಳು ಬೇಕು ಸರ್, ಬೀಜ ಹಾಕಿ ನಂತರ ಒಂದು ತಿಂಗಳಾದ್ಮೇಲೆ ಅದು ಗಿಡ ಆಗಿ ಬೀಜ ಮೊಳಕೆ ಅವೆಲ್ಲ ಆಗ್ಬಿಟ್ಟು ಒಂಥರ ಗೊಂಚಲು ತರ ಬೀಳುತ್ತೆ ಸರ್. ಅದು ಅಲ್ಲಿ ತನಕ ಯಾವುದೇ ಒಂದು ರೋಗದ ಏನು ಇರಲಿಲ್ಲ, ಅವ ಗಿಡಕ್ಕೆ ಯಾವುದೇ ಸಿಂಪ್ಟಮ್ಸ್ ಬೀಳಲ್ಲ. ಅದೇನೋ ಕೊಂಡ್ಲಿ ಹುಳ ಬಿದ್ದಾಗ ಅದು ಯಾವಾಗ ಗೊನೆ ಬೀಳುತ್ತೋ ಅವಾಗ ಕೊಂಡ್ಲಿ ಹುಳ ಬೀಳುತ್ತೆ. ಒಂದು ಗಿಡಕ್ಕೆ ಎಷ್ಟು ಬರುತ್ತೆ ನಿಮಗೆ ಇಳುವರಿ? ಗಿಡಕ್ಕೆ ಏನಿಲ್ಲ ಅಂದ್ರು ಸರ್ ಒಂದು ಹತ್ತತ್ರ ಒಂದು 50 kg ತನ ಬರುತ್ತೆ ಒಂದು ಗಿಡಕ್ಕೆ. ಅದು ಫಲವತ್ತವಾಗಿ ಬಂದರೆ ಮಾತ್ರ 50 kg ಬರೋಕ್ ಸಾಧ್ಯ, ಇಲ್ಲ ಅಂದ್ರೆ ಒಂದ್ 20-10 ಈ ತರ ಬರುತ್ತೆ ಸರ್. ಫಲವತ್ತು ಅಂದ್ರೆ ಹಿಂಗಿರ್ಬೇಕು ಅಂತೀರಾ? ಫಲವತ್ತು ಅಂದ್ರೆ ನಾವು ಗಿಡ ಏನು ಕೊಂಡ್ಲಿ ಏನು ಬೆಳಬಾರ್ದು ರೋಗ, ಆತರ ಇದ್ದಾಗ ಒಂದ್ 20-50 ಕೆಜಿ ಲೆಕ್ಕ ಬರುತ್ತೆ ಒಂದ್ ಗಿಡದಲ್ಲಿ. ಪ್ರತಿ ಗಿಡದ ನಿರ್ವಹಣೆ ಯಾವ ತರ ಮಾಡ್ತೀರಾ? ಪ್ರತಿ ಗಿಡದ್ದು ಅಂದ್ರೆ ಸರ್, ಬದಿನ ಲೆಕ್ಕಕ್ಕಾಗ್ತಾ ಹಾಕಿ ಅಂತ ಹೋಗ್ದಾಗ ಅದು ನಾವು ರಾಗಿ ಗೊಬ್ಬರಕ್ಕೆ ಹತ್ತಿ ಇದನ್ನ ಹಾಕ್ದಾಗ ಅದಕ್ಕೆ ಗೊಬ್ಬರ ಹಾಕಿರ್ತೀವಿ, ಅದನ್ನ ನೋಡ್ಕೊಂತ ಹೋದಾಗ ಅದು ಒಣಗಿರುತ್ತೆ. ಒಣಗಿದ್ದಾಗ ಕೋಲ್ ಹಾಕಿ ಈ ತರ ಹಿಂಗೆ ಎಳ್ದಾಗ ಬಗ್ಸಿ ಮುರ್ಕಂತೀವಿ. ಮುರಿದು ರೋಡಿಗೆ ಹಾಕ್ಬಿಟ್ಟು ಆ ರೋಡಲ್ಲಿ ಡ್ರೈ ಆಗುತ್ತೆ, ಅದು ಫುಲ್ ಬ್ಲಾಕ್ ಬರುತ್ತೆ. ಬ್ಲಾಕ್ ಬಂದಾಗ ಅದನ್ನ ರೋಣಗಲ್ಲ ಆಯ್ತು ಇಲ್ಲ ಎತ್ತಿನ ಇದ್ರೆಲ್ಲ ಆಯ್ತು ಗಾಡೆಲ್ಲ ಆಯ್ತು ಹಾಕ್ಬಿಟ್ಟು ಸಮ ಮಾಡಿ ತೆಗೆದು ಅದನ್ನ ಗಾಣಕ್ಕೆ ಸಂಪಡಿಸ್ತು. ಅಂದ್ರೆ ನೀವೇ ಅದನ್ನ ಹರಳು ತೆಗೆದು ಗಾಣಕ್ಕೆ ಹಾಕೋದು? ಹಾಕ್ತಿವಿ ಸರ್, ನಾವೇ ತೆಗೆದು ಹಾಕ್ತಿವಿ. ಆಮೇಲೆ ನೆಕ್ಸ್ಟ್ ಹಳ್ಳಿ ವಾತಾವರಣದಾಗೆ ನಾವು ವ್ಯಾಪಾರಕ್ಕೆ ಹೋದಾಗ ಅವ್ರ ಸ್ವಂತ ಹೊಲದಾಗ ಹಾಕಿರೋದ ನಾವು ತಗೊಂಡ್ ಬಂದು ನಾವೇ ಸಿಂಪಡಿಸ್ತೀವಿ. ಅಂತಂದ್ರೆ ನೀವು ಹರಳನ್ನು ಕೂಡ ನೀವು ವ್ಯಾಪಾರ ಮಾಡ್ತೀರ? ನೀವು ಮಾಡ್ಕೊಂಡ್ ಬಂದು 5 ಸೇರಿಗೆ 1 ಲೀಟರ್ ಎಣ್ಣೆ, 3.5 ಕೆಜಿಗೆ 1 ಕೆಜಿ ಎಣ್ಣೆ ಈ ತರ ತಂದ್ಬಿಟ್ಟು ನಾವು ನಮ್ ಸ್ವಲ್ಪದ್ರ ಜೊತೆಗೆ ಇನ್ನೂ ಒಂದ್ ಸ್ವಲ್ಪ ತಂದು ಆ ವ್ಯಾಪಾರವನ್ನು ಮಾಡ್ತೀವಿ ನಾವು. ಎಲ್ಲೆಲ್ಲಿಂದ ಸಿಗುತ್ತೆ ನಿಮ್ಗೆ ಹರಳು? ಸಿಗುತ್ತೆ ಸರ್, ನಮಗೆ ಸ್ವಂತ ಗಾಣಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ ನಾವು ವ್ಯಾಪಾರ ಮಾಡೋದ್ರಲ್ಲೇ ಮಾಡ್ತೀವಿ, ಇಲ್ಲ ಹಳ್ಳಿ ಕಡೆಯಲ್ಲಿ ಹೋಗ್ಬಿಟ್ಟು ಖರೀದಿ ಮಾಡಿ 30 ರೂಪಾಯಿ ಕೆಜಿ ಆ ತರ ತಂದು ನಾವು ಮಾಡ್ತೀವಿ ಸರ್, ಇಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಬಂದು ತಂದ್ಬಿಟ್ಟು ಮಾಡ್ತೀವಿ. ಅಂದ್ರೆ ಒಳ್ಳೆ ಹರಳು ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಈಗೆಲ್ಲ ಮಿಕ್ಸ್ ಬಂದ್ಬಿಟ್ಟಿದೆ ಬೇರೆ ಬೇರೆ ಕಡೆ ಹೋದಾಗ, ನೀವು ಅದನ್ನ ಯಾವ ರೀತಿ ನೋಡ್ತೀರ? ಅದನ್ನ ಈ ತರ ಫ್ರೆಸ್ ಮಾಡದಲ್ಲಿ ದಪ್ಪ ಕಾಳು ಬಂತು ಅಂದ್ರೆ ಅದ್ ಗಟ್ಟಿ ಕಾಳು, ಸುಮ್ನೆ ಜಸ್ಟ್ ಈ ತರ ಹಿಂಗ್ ಮ್ಯಾಣ ಆದಂಗ ಆಯ್ತು ಅಂದ್ರೆ ಅದ್ ಜಳ್ಳು. ಆ ಜಳ್ಳಲ್ಲಿ 5 ಕೆಜಿಗೆ 1 ಕೆಜಿ ಎಣ್ಣೆ ಬರುತ್ತೆ ಜಳ್ಳಲ್ಲಿ. ಅದೇ ಇದನ್ನ 3 ಕೆಜಿಗೆ ಗಟ್ಟಿ ಕಾಳಾದ್ರೆ 1 ಕೆಜಿ ಎಣ್ಣೆ ಬರುತ್ತೆ ಸರ್, ಎಕ್ಸ್ಟ್ರಾ ಔಟನ್ ಬರುತ್ತೆ. ಅಂದ್ರೆ ಕ್ವಾಲಿಟಿ ಯಾವ ತರ ನೀವು ಚೆಕ್ ಮಾಡ್ತೀರಾ? ಕ್ವಾಲಿಟಿ ಎಣ್ಣೆ ಸರ್, ಈಗ ಕಾಳು ಹಾಕ್ತಿವಿ ಗಾಣಕ್ಕೆ, ಕಾಳಕ್ಕಾದಾಗ ಹಸಿ ಎಣ್ಣೆ ಬರುತ್ತೆ ಒಂದ್ ಡಬ್ಬ. ಈಗ 54 ಕೆಜಿ ಕಾಳು ಗಾಣಕ್ಕೆ ಹಾಕಿದೀವಿ ಅಂದಾಗ ಇದು ಒಂದ್ ಡಬ್ಬ ಫುಲ್ ಬಂತು ಅಂದ್ರೆ ಔಟನ್ ಬಂದಿತ್ತೆ ಚೆನ್ನಾಗಿ ಅಂತ. ಅದೆಲ್ಲಾರೆ ಅರ್ಧ ಡಬ್ಬ ಬಂತು ಅಂದ್ರೆ ಕಾಳು ಗಟ್ಟಿ ಇಲ್ಲ ಅಂತ ಆತರ. ಅಂದ್ರೆ ಆ ಕಾಳು ತೆಗೆದಾಗ ಮತ್ತೆ ಒಣಗಿಸ್ತಿರೋ ಡೈರೆಕ್ಟ್ ಆಗಿ ಇದು ಗಾಣಕ್ಕೆ ಹಾಕ್ತಿರೋ? ಇಲ್ಲ, ಕಾಳು ತೆಗೆದ ತಕ್ಷಣ ಅವು ಡ್ರೈ ಆಗಿರ್ತಾವ ಸರ್. ಆ ಡ್ರೈ ಆಗಿದ್ದ ಕಾಳನ್ನ ಗಾಣಕ್ಕೆ ಹಾಕ್ಬಿಟ್ಟು ಅದಕ್ಕೆ 2 ಚಂಬು ನೀರ್ ಸಿಂಪಡಿಸಿ ಅದೆಲ್ಲ ಮಿಶ್ರಣ ಮಾಡಿದಾಗ ಎಣ್ಣೆ ಬರುತ್ತೆ ಸರ್. ಎಣ್ಣೆ ಬಂದಾಗ ಅದನ್ನ ನಾವು ಆ ಡಬ್ಬದಲ್ಲಿ ಉರಿ ಹಚ್ಚಿಬಿಟ್ಟು ಕುದಿಸಿ ಅದು ಕುದಿ ಕುದಿ ಬರೋ ಕಡೆ ಹಳ್ಳೆಣ್ಣೆ ಕೂಲ್ಡ್ ಆದಾಗ ಅದ ಈ ತರ ಮ್ಯಾಣ ಟೈಪ್ ಬರುತ್ತೆ ಹಳ್ಳೆಣ್ಣೆ ಗಟ್ಟಿ ಎಣ್ಣೆ. ಅಂದ್ರೆ ಈ ಗಾಣ ಅಂತ ಹೇಳಿದ್ರೆ ಎಲ್ಲಿಂದ ತಂದ್ರಿ ಅದನ್ನ? ನಿಮಗೆ ಅದು ಈ ರೀತಿ ಮಾಡ್ಬೇಕು ಅಂತ ಹೇಗೆ ಆಸಕ್ತಿ ಹೇಗೆ ಬಂತು, ಎಲ್ಲಿ ನೋಡಿ ನೀವು ಕಲ್ತಿದ್ದು? ಅದು ಸುಮಾರು ಆಂಧ್ರಬಾಡ್ ಅಲ್ಲಿ ನಮ್ಮ ತಂದೆಯವರಿಗೆ ಪರಿಚಯ ಸರ್, ಅವರು ತಂದ್ಬಿಟ್ಟು ನಮ್ಮ ರಂಗಪ್ಪ ಅಂತ ಅವ್ರ ನಮ್ಮ ಮಾವ, ಅವ್ರು ತಂದ್ಬಿಟ್ಟು ಅಲ್ಲೊಂದು 50,000 ರೂಪಾಯಿ ಕೊಟ್ಟು ಗಾಣ ತಂದಾಕೆ ಎಂದು ಅದನ್ನ ಮಾಡ್ಬೇಕು. ಇಲ್ಲಿ ಒಂದ್ ಸುಮಾರು ಒಂದ್ 20-25 ಜನ ಎಣ್ಣೆ ವ್ಯಾಪಾರಗಾರರಿದ್ದಾರೆ ಸರ್ ಈ ದೇವರಹಳ್ಳಿಯಲ್ಲಿ. ಆ ಗಾಣ ಯಾವ ರೀತಿ ಇರುತ್ತೆ ಅಂತ ತಾವು ಹೇಳೋದು? ಅದು ಮುಂಚೆ ಆದ್ರೆ ಒಂದು ಎತ್ತಿನಲ್ಲಿ ಒಂದು ತರ ತೆಪ್ಪ ತರ ಮಾಡಿಬಿಟ್ಟು ಅದನ್ನ ರೋಣಗಲ್ ಟೈಪ್ ಈ ತರ ಶೇಪ್ ಮಾಡಿಬಿಟ್ಟು ಅದರಲ್ಲಿ ಕಾಳಾಕಿ ಎಣ್ಣೆ ತೆಗಿತಾ ಇದ್ರು ಸರ್ ಅವಾಗ ಮುಂಚೆ ಹಳೆಯ ಕಾಲದಲ್ಲಿ. ಈಗಿನ ಇದರಲ್ಲಿ ನ್ಯಾಚುರಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲ ಮಿಷಿನ್ ಬಂದ್ಬಿಟ್ಟಿದಾವೆ. ಆ ಮಿಷಿನ್ ಅಲ್ಲಿ ಒಂದ್ ಕಾಳು ಹಾಕ್ಬಿಟ್ಟು ಮಿಷಿನ್ ಮೋಟರ್ ಸ್ಟಾರ್ಟ್ ಮಾಡಿದಾಗ ಅದು ರನ್ ಆಗ್ತಾ ಹೋಗ್ತಿತ್ತು. ರನ್ ಆದಾಗ ಅದ ಎಣ್ಣೆ ಬರುತ್ತೆ ಕೆಳಗೆ, ಎಣ್ಣೆ ತೆಗ್ಬಿಟ್ಟು ಎಣ್ಣೆ ಕಾಸೋದು ಈಗ ಈಸಿ, ಇವಾಗ ಅವಾಗ ತುಂಬಾ ಕಷ್ಟ. ಒಟ್ಟಿನಲ್ಲಿ ಸ್ವ ಉದ್ಯೋಗ ಜೊತೆಗೆ ಕೃಷಿ. ಹೌದ್ ಸರ್. ನೀವು ಇದ್ರನ್ನ ಸ್ವ ಉದ್ಯೋಗ ಅಂತ ಅನ್ಕೊಂಡಿದ್ರಿ ಗಾಣ ತಗದಲ್ಲಿ ಎಣ್ಣೆ ತೆಗಿತಕ್ಕಂತ? ಹೌದು ಸರ್, ಅದು ನಮ್ಗೆ ಅದೇ ನಮ್ದು ವ್ಯಾಪಾರನೇ ಇದು ಸರ್. ರೈತರದ ಅನ್ಬಾಗ 1 ಎಕರೆ ಈಗ ಜಮೀನ್ ತಗೊಂಡಿದ್ವಿ, ಮೆಣಸಿನ ಸಸಿ ಹಾಕಿದೀವಿ, ಹತ್ತಿ ಹಾಕಿದೀವಿ, ರಾಗಿ ಹಾಕಿದೀವಿ. ಅಂದ್ರೆ ಈ ಒಂದು ಗಾಣದಲ್ಲಿ ಎಣ್ಣೆ ತೆಗಿಯೋದು ನಿಮಗೆ ಒಂದು ಉದ್ಯೋಗನು ಕೂಡ ಸಿಕ್ಕಂಗಾಯ್ತು? ಉದ್ಯೋಗ ಅದಂತೂ ನಿಜ ಸರ್, ಉದ್ಯೋಗ ಸಿಕ್ತಂಗೆ ಅದು, ಅದರಿಂದನೇ ಜೀವನ ನಮ್ದು. ದಿನಕ್ಕೆ ಎಷ್ಟು ನೀವು ಇದ್ ಮಾಡ್ತೀರಾ ಸರ್? 1 ಕ್ವಿಂಟಲ್ ನಿಂದ 2 ಕ್ವಿಂಟಲ್ ನಾವು ಎಣ್ಣೆ ತೆಗಿತೀವಿ ಸರ್. ಆ ಕಾಳು ರುಬ್ತೀವಿ ಸುಮಾರು, ಅದರಲ್ಲಿ 5 ಡಬ್ಬ 6 ಡಬ್ಬ ಎಣ್ಣೆ ಬರುತ್ತೆ. ಖರ್ಚಿನ ಬಗ್ಗೆ ಹೇಳೋದಾದ್ರೆ? ಖರ್ಚಿನ ಬಗ್ಗೆ ಹೇಳೋದಾದ್ರೆ ಅದ್ರಗೆ ದುಡ್ಡು ತಾನಲ್ಲ, ನಾವು ಎಣ್ಣೆ ಹೊಡೆದಿದ್ದು ಅದು ಹಿಂಡಿ ಬರುತ್ತೆ. ಆ ಹಿಂಡಿ ನಾವು ಬೇರೆ ಕೃಷಿ ಇದಕ್ಕೆ ಹೊಲಕ್ಕೆ ಅಡಕೆ ತೋಟಕ್ಕೆ ಅದಕ್ಕೆ ಹಾಕ ಕೊಡ್ತೀವಿ. ಅದು ಹೀಟ್ ತಗೊಂತೈತೆ, ಇದು ಕೂಲ್ಡ್ ಇದ್ದದ ಹೀಟ್ ಆಗುತ್ತೆ. ಅದರಿಂದ ಎಷ್ಟು ಆದಾಯ ಬರುತ್ತೆ? ಅದರಿಂದ ಅಂದ್ರೆ ಸರ್ ಅವಾಗ ಹಿಂಡಿ ಮಾರಿದ್ರೆ 50-60 ಸಾವಿರ ಸಿಗುತ್ತೆ ಸರ್. ಆದ್ರೆ ಎಣ್ಣೆನ 5 ಎಷ್ಟು ತೆಗಿತೀರಿ ಅಂತ ಹೇಳಿದ್ರೆ ಸರ್, ನಾವು 5 ಕ್ವಿಂಟಲ್ ಕಾಳಿಗೆ 10-15 ಡಬ್ಬ ಬರುತ್ತೆ ಚೆನ್ನಾಗಿ ಫಲವತ್ತಾದ ಗಟ್ಟಿ ಕಾಳಾದ್ರೆ. ಈ ಜಳ್ಳಾದ್ರೆ ಇನ್ನೇನ ಮ್ಯಾಕ್ಸಿಮಮ್ ಒಂದು 10 ಡಬ್ಬ. ಅಂದ್ರೆ ನೀವು ಹೊರಗಡೆ ಅಂದ್ರೆ ಕೆಲವೊಂದು ಬೀಜಗಳನ್ನ ತಾವೇ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರಿ, ಅದನ್ನೆಲ್ಲ ಖರ್ಚು ಕಳೆದ್ರೆ ಎಷ್ಟು ಖರ್ಚು ಬೀಳುತ್ತೆ, ಎಷ್ಟು ಲಾಭ ಬರುತ್ತೆ ಅಂತೀರಾ ಸರ್? ಈಗ 5,000 ರೂಪಾಯಿ ಕ್ವಿಂಟಲ್ ಇದೆ, ಕಾಳು, ಅದನ್ನ ತಂದ್ಬಿಟ್ಟು ನಾವೇನೇ ಗಾಣಕ್ಕಾಕಿ ಇದು ಮಾಡಿದ್ರೆ ನಮ್ಗೆ ಆ ರೇಟ್ ಆ ರೇಂಜ್ ಸಿಗಲ್ಲ. ಬಾಯಿ ಬಂದಂಗೆ ಕೇಳ್ತಾರೆ ಸರ್ ಈಗ, ಏ ಅವ್ರು ಆ ತರ ಕೊಡ್ತಾರೆ, ನೀವು ಈ ತರ ಹೇಳ್ತೀರಾ ಅಂತ. ಈಗ ಎಷ್ಟು ಔಟನ್ ಎಷ್ಟು ಬರುತ್ತೋ ಅಷ್ಟು ಲಾಭ ಬಂದಂಗೆ ಸರ್. ಔಟನ್ ಬಂದ್ರೆ ಲಾಭ ಬಂದಂಗೆ, ಎಕ್ಸ್ಟ್ರಾ ಬೆಣ್ಣೆ ಬಂತು ಅಂದ್ರೆ, ಇಲ್ಲ ಅಂದ್ರೆ ಇಲ್ಲ. ಅದ್ರ ಬಗ್ಗೆ ಹೇಳ್ರಿ, ಎಷ್ಟು ಬಂದ್ರೆ ನಿಮಗೆ ಲಾಭ, ಎಷ್ಟು ಬಂದ್ರೆ ನಷ್ಟ, ಎಷ್ಟು ಬರಬೇಕು ಈ ಒಂದು ವ್ಯಾಪಾರದಲ್ಲಿ ಅಂತ ಅಂದ್ರೆ. ಸರ್ ಈಗ ಕರೆಂಟ್ ಬಿಲ್ ಕಟ್ಟಬೇಕು, ಔಟನ್ ನಿನ್ನೆ ಬಂತು ಅಂದ್ರೆ, ಆಮೇಲೆ ನಾವು ಇಬ್ಳರ್ ಹಾಳು ಇಟ್ಟಿರ್ತೀವಿ, ಅವರಿಗೆ ಕೂಲಿ ಕೊಡ್ಬೇಕು. ಇದೇನು ಕಾಳು ಒಂದ 25 ಕೆಜಿ ಗಾಣಕ್ಕೆ ಹಾಕಿದಾಗ ಸುಮಾರು 1.5 ಕೆಜಿಯಿಂದ 2 ಕೆಜಿ ಎಣ್ಣೆ ಎಕ್ಸ್ಟ್ರಾ ಬಂತು ಅಂದ್ರೆ ನಮಗೆ ಅವ್ರಿಗೆ ಕೊಡಕ್ಕೂ ಅದು ಲಾಭ ಅನ್ನಂಗೆ ಕಾಣುತ್ತೆ ಸರ್. ಜಾಸ್ತಿ ಒಂದು 100 ಡಬ್ಬ ಗಟ್ಟಲೆ ಹೊಡೆದ್ರೆ 10 ಡಬ್ಬ 90 ಡಬ್ಬ ಕಾಳಿಂದ ಬಂದ್ರೆ 10 ಡಬ್ಬ ಲಾಭದ್ದಿರುತ್ತೆ. ನೀವ್ ಎಷ್ಟು ಹೊಡಿತೀರ ಸರ್? ಇವಾಗ ಕಮ್ಮಿ, ಮುಂಚೆ ಜಾಸ್ತಿ ಹೊಡಿತಾ ಇದ್ವು, ಈಗ ಎಲ್ಲ ಕಮ್ಮಿ ಸರ್. ಈಗೆಲ್ಲ ಹಾಕಲ್ಲ, ಈಗ ಯಾರು ಈಗೆಲ್ಲ ಬಾಟ್ಲಿ ತಗೊಂತಾರೆ, ಈಗೆಲ್ಲ ಹೊಲದಲ್ಲೆಲ್ಲ ಕಮ್ಮಿ ಮಾಡಿದ್ದಾರೆ ಇದನ್ನ ಹಾಕೋದು. ನೀವ್ ಹೇಳ್ಬೇಕು ಇದನ್ನ ಹಾಕ್ರಿ, ಒಳ್ಳೆ ಉದ್ಯಮ, ಒಳ್ಳೆ ಲಾಭನೂ ಬರುತ್ತೆ, ನಿಮ್ಗೂ ಕೂಡ ಆದಾಯ ಸಿಗುತ್ತೆ ಅಂತ ಹೇಳ್ಬೋದಾಗಿತ್ತು. ಇದ್ರ ಕಾಲದಲ್ಲಿ 20 ರೂಪಾಯಿ ಸೇರಿತ್ತು ಆಳ್ಕಾಳು, ಅದ್ರಲ್ಲಿ 11-12 ಕ್ವಿಂಟಲ್ ಕಾಳು ಬೆಳೆದು ಒಂದ್ ಬೈಕ್ ತಂದಿದ್ದಾರೆ ಈ ಊರಾಗೆ. ಆ ರೇಂಜೇ ಇರ್ಲಿಲ್ಲ ಆಳ್ಕಾಳು, ಅದನ್ ಮಾರ್ಕೆಟೇ ಇರ್ಲಿಲ್ಲ. ಆ 5,000-6,000 ಕ್ವಿಂಟಲ್ ಆದಾಗ ಒಂದು ಬೈಕ್ ತಂದಾರೆ ಇಲ್ಲಿಗೆ, ಅದನ್ನ ಬೆಳೆದ್ಬಿಟ್ಟು ಈ ಊರಲ್ಲಿ. ಈ ಊರಲ್ಲಿ ನಿಮ್ ದೊಡ್ಡದೇ ಗಾಣ ಇರೋದು? ನಮ್ಮ ಇಲ್ಲ, 2 ಗಾಣ ಇದಾವ ಸರ್. ಅಲ್ಲಿ ಹೊಸೂರಲ್ಲಿ ಒಬ್ರು ಇದ್ದಿದೆ, ಇಲ್ಲಿ ಮಾಮಾರ್ದಿದೆ. ದಿನ ಕೊಡ್ತಾರೆ ನಿಮ್ಗೆ ಹರಡು? ಇವಾಗ ಕಮ್ಮಿ ಸರ್. ಇವಾಗ ಮುಂಚೆ ಬೆಳೀತಾ ಇದ್ರು, ಈಗ ವಾತಾವರಣ ಫುಲ್ ಎಲ್ಲ ಮಳೆ ಬಂದು ನಿಂತು, ನೀರು ಹೊಲ ತುಂಬ ಎಲ್ಲ ಬೆಳೆನೆ ನಾಶ ಆಗ್ಬಿಟ್ಟಿದೆ. ಈ ಸರಿ ಈ ವರ್ಷ ಕಮ್ಮಿ ಹಾಕಿದ್ದಾರೆ, ನೆಕ್ಸ್ಟ್ ಹಾಕ್ತಾರೆ ಸರ್. ಅಂದ್ರೆ ನಿಮ್ಗೆ ಹಂಗಾರೆ ಈ ಗಾಣ ಮಾಡ್ತಕ್ಕಂಥದ್ದು ಸಮಯನೂ ಸ್ವಲ್ಪ ಕಡಿಮೆ ಆಗಿರ್ಬೋದು. ಇವಾಗ ಫುಲ್ ನಿಲ್ಸಿದೀವಿ ಸರ್ ನಾವು. ಏನನ್ಸುತ್ತೆ ನಿಮ್ಗೆ? ಈಗ ಏನನ್ಸುತ್ತೆ ಸರ್, ಎಲ್ಲ ಲಾಸ್, ಕರೆಂಟ್ ಬಿಲ್ ಯೂನಿಟ್ ಕಟ್ತಾ ಇರ್ಬೇಕು. ಈಗ ಮಾರೋ ರೇಂಜಿಗೆ ಬಂದಿದೀವಿ ಸರ್ ನಾವು. ಯಾರಿಗೆ ಕೊಡ್ತಿದ್ರಿ ನೀವು ಗಾಣದಲ್ಲಿ ಎಣ್ಣೆ ತೆಗೆದು? ಎಲ್ಲಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ? ಅಲ್ಲಿ ಚನ್ನಗಿರಲ್ಲಿ ಶೆಟ್ರ ಅಂಗಡಿ ಕೊಡ್ತಾ ಇದ್ವು ಸರ್ ಮುಂಚೆ, ಅವರು ಸೇಲ್ ಮಾಡರು. ಮತ್ತೆ ಹಳ್ಳಿ ಮೇಲೆ ಯಾವಾಗಾರರಿಗೆ ಕಾಳು ಬಿಟ್ಟು 20-30 ಕೆಜಿ ಕಾಳು ಬಿಟ್ಟು ಎಣ್ಣೆ ತಗೊಂಡೋಗರು ಹಳ್ಳಿ ಮೇಲೆ ಯಾವಾಗ. ಈಗ ಯಾವಾಗಾರರು ಕಮ್ಮಿ ಆಗಿದ್ದಾರೆ. ಈಗ ಹಳ್ಳಿ ಮೇಲೆ ಯಾರು ತಾನಕ್ ಇಷ್ಟ ಪಡ್ತಾ ಇಲ್ಲ. ಈ ಎಣ್ಣೆ ಪ್ಯೂರ್ ಎಣ್ಣೆ ಅಂದ್ರು ಈ ಎಣ್ಣೆ ಒಪ್ಪಲ್ಲ, ದೀಪಕ್ಕೆ ಇವ ಎಣ್ಣೆ ಹಾಕಲ್ಲ, ನಾವೀಗ ಎಳ್ಳೆಣ್ಣೆ ಹಾಕ್ತಿವಿ ಆತರ ಹೇಳ್ತಾರೆ ಸರ್ ಈಗ ಜನ. ನಿಮಗೇನ್ ಸಿಗ್ತಕ್ಕಂತ ಲಾಭ ಏನಾಗಾರೆ? ಈಗೇನ್ ಸರ್, ಮುಂಚೆ ಲಾಭ ಇತ್ತು, ಇವಾಗ ಏನು ಲಾಭ ಇಲ್ಲ ಸರ್. ನಾವೀಗ ಅದನ್ ಬಿಟ್ಬಿಟ್ಟು ಕೃಷಿ ನಾವು ಜಾಸ್ತಿ ಸಂಪರ್ಕ ಮಾಡ್ತದೀವಿ ಸರ್. ನಾವು ಏನೇನ್ ಮಾಡ್ಕೊಂಡಿದ್ದೀರ? ನಾವು ಈಗ ಮೆಣಸಿನ್ಕಾಯಿ ಈಗ ಕೇಣಿ ಮಾಡ್ತಾರೆ, ಕೂಲಿ ಹೋಗ್ತಿವಿ, ಈ ಜೀವನ ಸ್ಟಾರ್ಟ್ ಮಾಡಿದೀವಿ ಸರ್ ಈಗ ವ್ಯಾಪಾರ ಕಮ್ಮಿ ಮಾಡ್ಬಿಟ್ಟು. ಹತ್ತಿ ಕೂಡ ಬೆಳೆದಿತ್ತಿದೀನಿ ಅಂದ್ರೆ? ಹತ್ತಿ ಬೆಳ್ತಾ ಇದ್ವು ಸರ್. ಹತ್ತಿ ಬೆಳ್ದಾಗ ಏನಾಯ್ತು ಅಂದ್ರೆ ಒಂದು ಒಂಥರ ಮಳೆ ಜಾಸ್ತಿ ಬಂದು ಎಲ್ಲ ಲಾಸ್ ಮಾಡ್ಕೊಂಡು ಸರ್ ಅದ್ರಾಗೆ. ಅದನ್ನ ಮತ್ತೆ ಕೊಚ್ಚ ಬಾಂಡ್ಲಿ ಬಡಿಸಿ ಈಗ ನೆಕ್ಸ್ಟ್ ಅಸಂದೆ ಹಾಕೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಈ ಮಳೆ ನೋಡ್ರಿ ಈ ತರ ಮಾಡ್ತಾ ಇದೆ, ಏನ್ ಬೆಳಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಏನಕ್ಕೋಸ್ಕರ ಹತ್ತಿ ಹಾಕಿದ್ರೆ ಒಳ್ಳೇದು ಆದಾಯ ಅಂತ ಹೇಳ್ತಾರೆ? ಆದಾಯ ಇದೆ ಸರ್ ಹತ್ತಿಗೆ, ಇಲ್ಲ ಅಂತಲ್ಲ. ಈ ತರ ಮಳೆ ಬಂದ್ರೆ ಎಲ್ಲ ಲಾಸ್ ಸರ್. ಈಗ ಬಿಡ್ಸಾಗ ಟೈಮ್ ಇರಲ್ಲ, ಮೇಲೆ ಮೇಲೆ ಮಳೆ ಬರ್ತಾ ಇರ್ತೈತಿ. ಹಂಗಾಗಿ ಅಸಂದೆ ಕಾಳು, ಮೆಕ್ಕೆಜೋಳ ಅವನ್ನ ಏನಾರು ಆ ಮೆಕ್ಕೆಜೋಳ ಇದು ಮುಗೀತು ಸರ್, ಮೆಣಸಿನ್ಕಾಯಿಂದು ಮುಗೀತು. ಏನು ಅಸಂದೆ ಕಾಳು ಹಾಕೇನ ಟೈಮ್ ಇದು, ಅದನ್ನ ಹಾಕ್ಬೋದು ಸರ್ ಅಷ್ಟೇ. ಅಂದ್ರೆ ಭೂಮಿ ಫಲವತ್ತಾಗಿರ್ಲಿ ಅಂತ ಸರ್ ಅಷ್ಟೇ. ಈಗ ಅದು ಭೂಮಿ ಎಲ್ಲ ಸಿಂಪಡಿಸಿ ಟ್ಯಾಕ್ಟ್ರಿಗೆ ಹೊಡ್ಸಿ ಮುಂಚೆ ದನ ಇದ್ರಲ್ಲಿ ಮಾಡ್ತಾ ಇದ್ರು, ಈಗ ದನಗಳು ಕಮ್ಮಿ ಆಗಿದಾವೆ. ಎಲ್ಲ ಟ್ಯಾಕ್ಟ್ರಿ ಮುಖಾಂತರ ಎಲ್ಲ ಕ್ಲೀನ್ ಆಗಿ ನೀಟಾಗಿ ಮಾಡಿ ಈಗ ಹಾಕ್ಬೇಕು ಸರ್. ಏನ್ ಮಾಡ್ಬೇಕು ಅಂತ ಇದೀರಾ ಮುಂದೆ? ಮುಂದೆ ಏನ್ ಮಾಡ ಸರ್, ಇದನ್ನೇ ವ್ಯವಸಾಯ ಮಾಡ್ಬೇಕು. ಇದಂತೂ ಮುಗ್ದೋತು, ವ್ಯವಸಾಯಕ್ಕೆ ನಿಂತ್ಕೋಬೇಕು ಸರ್. ಅಂದ್ರೆ ಹರಳು ಬೆಳೆದ್ರೆ ಮುಂದೇನು ಕೂಡ ಒಂದು ರೇಟ್ ಸಿಗುತ್ತೆ, ಚೆನ್ನಾಗಿರುತ್ತೆ ಸರ್. ಆದ್ರೂ ಈ ತರ ಮಳೆಗಾಲದಲ್ಲಿ ಎಲ್ಲ ಲಾಸ್ ಆಗಿತ್ತಲ್ಲ ಸರ್, ಏನ್ ಹಾಕಿದ್ರು ಎಲ್ಲ ಲಾಸ್. ಅಂದ್ರೆ ಈಗ ಮಳೆ ನಿಲ್ತು ಅಂದ ಸಮಯದಲ್ಲಿ ಮೂವ್ ಮಾಡ್ತೀವಿ ಸರ್, ಅವಾಗ ಹಾಕ್ತಿವಿ ನಾವು, ಮುನ್ನುಗ್ ಮಾಡ್ತೀವಿ ಅಂತ ಒಂದು ಹುಮ್ಮಸ್ಸಿದೆ. ನೋಡೋಣ ಮಾಡೋಣ ಅಂತ ಇದೀವಿ ಸರ್. ಇದೆಲ್ಲ ಚೆನ್ನಾಗಾಯ್ತು ಅಂದ್ರೆ ಅದೇ ಅಳ್ಕಾಳನೆ ಬೆಳಿಬೇಕು ಅಂತ ಮುಂದೆ. ಕೃಷಿ ಮಾಡೋದ್ರಿಂದ ತಮ್ಗೆ ಏನ್ ಅನ್ಸುತ್ತೆ? ಖುಷಿ ಇರುತ್ತೆ ಸರ್, ಆದ್ರೆ ಈ ಮಳೆಗಾಲದಲ್ಲಿ ಈ ತರ ಎಲ್ಲ ಲಾಸ್ ಆದ್ಮೇಲೆ ಒಂದ್ ಸ್ವಲ್ಪ ಮನ್ಸ್ ಇಳೆ ಬಿಟ್ಟಿದೀವಿ. ಒಟ್ಟಿನಲ್ಲಿ ಕೃಷಿ ಅಂತೂ ಬಿಡಲ್ಲ ಸರ್, ಕೃಷಿ ಬಿಡಲ್ಲ, ಕೃಷಿ ಮುಂದ್ ಮಾಡೇ ಮಾಡ್ತೀವಿ. ಒಳ್ಳೇದು ಶ್ರೀನಿವಾಸ್ ಅವರೇ, ತಾವು ಇದುವರೆಗೂ ತಮ್ಮಲ್ಲಿರ್ತಕ್ಕಂತ ಅನುಭವವನ್ನ ನಮ್ಮ ಮುಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.